ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ ಅದ, ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದ್ ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಮಿನಿಸ್ಟ್ರಿ ಆಫ್ ಕಲ್ಚರ್ ತೀನ್ ದೇಶ ವ್ಯಾಪಿ ಪ್ರತಿಯೋಗಿತಾಓಂ ಕಾ ಆಯೋಜನ್ ಯೂನಿಟಿ ಇನ್ ಕ್ರಿಯೇಟಿವಿಟಿ ಕೆ ಜರಿಯೆ ಕರ್ ರಹಾ ಹೈ. ಯೇ ತೀನ್ ಪ್ರತಿಯೋಗಿತಾಯೆ ಹೈ, ದೇಶಭಕ್ತಿ ಗೀತ ಲೇಖನ್, ಲೋರಿ ಲೇಖನ್ ಔರ್ ರಂಗೋಲಿ ಬನಾನಾ. ಇನ್ ಪ್ರತಿಯೋಗಿತಾಓಂ ಕೆ ಮಾಧ್ಯಮ ಸೆ ಜೀತ್ ಸಕ್ತೆ ಹೈ ಢೇರೋ ಇನಾಮ್. ತೋ ಅಮೃತ ಮಹೋತ್ಸವ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಲಾಗಿನ್ ಕರ್ಕೆ ಅಪ್ನಿ ಎಂಟ್ರೀಸ್ ಅಪ್ಲೋಡ್ ಕರೇ. ಆತ್ಮೀಯ ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಜಾನುವಾರುಗಳಲ್ಲಿ ಪ್ಲಾಸ್ಟಿಕ್ ಸೇವನೆ ಸಮಸ್ಯೆ ಮತ್ತು ಪರಿಹಾರ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಎನ್ ವಿ ಶ್ರೀಧರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾ ಶ್ರೀಧರ್ ಅವರೇ. ನಮಸ್ಕಾರ. ನಮ್ಮ ಜಾನುವಾರುಗಳು ವಿವಿಧ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತವೆ, ಅದರಲ್ಲಿ ಮುಖ್ಯವಾಗಿ ಈ ಕೆಲವೊಂದು ರೋಗಗಳ ಸಮಸ್ಯೆ ಕೂಡ ಬಹಳ ಮುಖ್ಯವಾದಂಥದ್ದು. ಕೆಲವು ಈ ಶರೀರ ಕ್ರಿಯೆಗೆ ಸಂಬಂಧಪಟ್ಟ ಒಂದು ಸಮಸ್ಯೆಗಳು ಕೂಡ ಅವುಗಳಲ್ಲಿ ಉಂಟಾಗ್ತಾ ಇರ್ತವೆ. ಮತ್ತು ಇವತ್ತಿನ ಒಂದು ಈ ಆಧುನಿಕ ಜಗತ್ತು ಕೂಡ ಹಲವಾರು ಸಮಸ್ಯೆಗಳನ್ನು ನಮ್ಮ ಜಾನುವಾರುಗಳಿಗೆ ಉಂಟು ಮಾಡ್ತಾ ಇದೆ ಅಂದರೆ ತಪ್ಪಾಗಲಾರದು. ಅದರಲ್ಲಿ ಇವತ್ತು ಈ ಆಧುನಿಕ ಒಂದು ಜೀವನದ ಅವಿಭಾಜ್ಯ ಅಂಗ ಅಂದರೆ ಪ್ಲಾಸ್ಟಿಕ್ ಅಂತಲೇ ಹೇಳ್ಬೋದು. ವಿವಿಧ ಒಂದು ಉದ್ದೇಶಗಳಿಗಾಗಿ, ಉಪಯೋಗಗಳಿಗಾಗಿ ನಾವು ಪ್ಲಾಸ್ಟಿಕ್ಕನ್ನು ಇವತ್ತು ಬಳಸ್ತಾ ಇದ್ದೀವಿ. ಅದರಲ್ಲೂ ಈ ಪ್ಲಾಸ್ಟಿಕ್ ಚೀಲಗಳ ಹಾವಳಿ ವಿಪರೀತವಾದಂಥದ್ದು. ಆದರೆ ಈ ಪ್ಲಾಸ್ಟಿಕ್ಕು ನಮ್ಮ ಜಾನುವಾರುಗಳಿಗೆ ಮತ್ತು ಆಕಳುಗಳಿಗೆ ಇವತ್ತು ಸಾಕಷ್ಟು ಮಾರಕವಾಗಿ ಪರಿಣಮಿಸಿರೋದು ನಿದರ್ಶನಗಳಿಂದ ಗೊತ್ತಾಗಿದೆ. ಆದ್ದರಿಂದ ಇವತ್ತು ತಾವು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಪ್ಲಾಸ್ಟಿಕ್ನಿಂದ ಆಗುವಂಥ ಈ ಜಾನುವಾರುಗಳ ಮೇಲೆ ಆಗುವಂಥ ಸಮಸ್ಯೆಗಳು ಮತ್ತು ಇವುಗಳನ್ನು ನಾವು ಯಾವ ರೀತಿ ನಿವಾರಣೆಯನ್ನು ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಮೊದಲಿಗೆ ಈ ಪ್ಲಾಸ್ಟಿಕ್ನಿಂದ ಆಗಿರುವಂಥ ಒಂದು ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ತೀರ? ಬಹಳ ಮುಖ್ಯವಾದ ಒಂದು ವಿಷಯ ಇದು. ಪ್ಲಾಸ್ಟಿಕ್ ಇತ್ತೀಚೆಗೆ ತಾವು ಹೇಳಿದಾಗೆ ಒಂದು ದೊಡ್ಡ ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ. ಭಾರತ ಸರ್ಕಾರವು ಸಹಿತ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಬೇಕೆಂತ ಪ್ರಧಾನಮಂತ್ರಿಯವರು ಕರೆ ಕೊಟ್ಟಿದ್ದಾರೆ. ಈ ದಿಶೆಯಲ್ಲಿ ಒಂದು ದೊಡ್ಡ ಆಂದೋಲನ ಮಾಡುವಂಥ ಒಂದು ಸಂದರ್ಭದಲ್ಲಿ ನಾವು ಈಗ ನಿಂತ್ಕೊಂಡಿದ್ದೀವಿ. ಮುಖ್ಯವಾಗಿ ಈ ಪ್ಲಾಸ್ಟಿಕ್ ಏನಿದೆ, ಜಾನುವಾರುಗಳ ಹೊಟ್ಟೆಯನ್ನು ಸೇರಿ ಅವುಗಳ ಜೀವಕ್ಕೆ ಅಪಾಯವನ್ನು ಉಂಟು ಮಾಡುತ್ತದೆ. ಮುಖ್ಯವಾಗಿ ಇದು ಇದರ ಸಮಸ್ಯೆ ಜಾಸ್ತಿ ಪಟ್ಟಣಗಳಲ್ಲಿ ಕಂಡುಬಂದರೂ ಸಹಿತ ಹಳ್ಳಿಗಳಲ್ಲಿ ಇಲ್ಲ ಅಂತಿಲ್ಲ. ಯಾಕಂದರೆ ರೈತರು ಯಾವುದೇ ಒಂದು ಸಾಮಗ್ರಿಗಳನ್ನು ತರಬೇಕಾದ್ರೆ ಪ್ಲಾಸ್ಟಿಕ್ ಚೀಲದಲ್ಲಿ ತಗೊಂಬರ್ತಾರೆ. ಉದಾಹರಣೆಗೆ ಬಾಳೆಹಣ್ಣು ಇರಲಿ ಅಥವಾ ಅವರಿಗೆ ಹಿಟ್ಟು ಏನೇ ತಂದ್ರೂ ಅದನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ತಂದು ದನಕ್ಕೆ ಹಾಕಿಬಿಡ್ತಾರೆ. ಒಂದು ಸಲ ಪ್ಲಾಸ್ಟಿಕ್ ಚೀಲ ಜಠರವನ್ನು ಸೇರಿ ಬೀಳುತ್ತೆ ಅಂದರೆ ಅದು ಕೊಳೆಯೋದಿಲ್ಲ. ಅಲ್ಲಿ ಯಾವುದೇ ಕಾರಣದಿಂದ ಯಾವುದೇ ಬೀದಿಯ ಮಾತ್ರೆ ಅಥವಾ ಯಾವುದೇ ಬೀದಿ ಔಷಧ ಕೊಟ್ಟರೂ ಹೊರಗೆ ಬರುವಂಥ ಒಂದು ಸಾಧ್ಯತೆಯೇ ಇಲ್ಲ. ಮತ್ತು ಇದು ಜಠರದ ಅಂದರೆ ರುಮೆನ್ ರೆಟಿಕ್ಯುಲಮ್ ಒಮೆಸಮ್ ಮತ್ತು ನಾಲ್ಕು ಹೊಟ್ಟೆಯನ್ನು ಏನು ಜಾನುವಾರದಲ್ಲಿ ಇರುತ್ತೆ ಅದರಲ್ಲಿ ರುಮೆನ್ ಹೇಳುವಂತಹ ಒಂದು ದೊಡ್ಡ ಹೊಟ್ಟೆಯನ್ನು ಸೇರ್ಕೊಂಡ ಮೇಲೆ ಅಲ್ಲಿಂದ ಹೊರಗೆ ಬರುವಂಥ ಯಾವುದೇ ಸಾಧ್ಯತೆ ಇಲ್ಲ. ಅಂದರೆ ಆ ದೊಡ್ಡ ಹೊಟ್ಟೆಯ ಸಾಕಷ್ಟು ಜಾಗವನ್ನು ಇದು ಆಕ್ರಮಿಸ್ಕೊಂಡ್ಬಿಡುತ್ತೆ. ಹೌದು. ಉದಾಹರಣೆಗೆ ಒಂದು ಸಾಮಾನ್ಯ ಒಂದು ಜಾನುವಾರು 300-350 ಕೆ ಜಿ ಇರುವಂಥ ಒಂದು ಜಾನುವಾರು, ಅದರ ದೊಡ್ಡ ಹೊಟ್ಟೆ ಅಂದರೆ ನಾಲ್ಕು ಹೊಟ್ಟೆ ಇರುತ್ತೆ ಜಾನುವಾರುಗಳಿಗೆ, ರುಮೆನ್ ರೆಡಿಕ್ಯುಲಮ್ ಒಮೆಸಮ್ ಮತ್ತು ಅಬಮೆಸಮ್ ಅಂತೇಳಿ. ಒಬಮೆಸಮ್ ಅಂದರೆ ನಮ್ಮ ಹೊಟ್ಟೆಗೆ ಸಮವಾದ ಒಂದು ಹೊಟ್ಟೆ ಭಾಗ. ಆದರೆ ಈ ರುಮೆನ್ ಹೇಳುವಂಥದ್ದು ಏನೆಂದರೆ ಒಂದು ದೊಡ್ಡ ಶೇಖರವಾಗುವಂಥ ಒಂದು ಚೀಲ ಅಂತ ಹೇಳ್ಬೋದು. ಸುಮಾರು ಅದರ ಸಾಮರ್ಥ್ಯ 150 ಲೀಟರ್. ಸೊ ಈ ಜಾನುವಾರುಗಳು ಈ ಪ್ಲಾಸ್ಟಿಕ್ಕನ್ನು ಸೇವಿಸಿದಾಗ ಅದರ 1/3 ಅದನ್ನು ಪ್ಲಾಸ್ಟಿಕ್ ಚೀಲ ಹೊಟ್ಟೆ ಒಳಗಿದ್ದರೂ ಏನೂ ತೊಂದರೆ ಆಗಲಿಕ್ಕಿಲ್ಲ. ಆದರೆ ಈ ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಕೊಳೆಯದೇ ಇರುವುದರಿಂದ ಮತ್ತು ಜೀರ್ಣವಾಗದೇ ಇರುವುದರಿಂದ ಅದು ಶೇಖರಣೆಗೊಳ್ತಾ ಹೋಗುತ್ತೆ. ಯಾವಾಗ ಹೊಟ್ಟೆಯ ಶೇಕಡ 2-3 ಭಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ, ಆಗ ರೋಗ ಲಕ್ಷಣಗಳೆಲ್ಲ ಕಾಣಿಸಿಕೊಳ್ಳುತ್ತವೆ. ಹೌದು, ಅಂದ್ರೆ ಅಲ್ಲಿ ಬೇರೆ ಒಂದು ಆಹಾರದ ಸಂಗ್ರಹಣೆಗೆ ಅವಕಾಶನೇ ಕಡಿಮೆ ಆಗ್ಬಿಡುತ್ತೆ. ಆಹಾರದ ಶೇಖರಣೆಗೆ ಅವಕಾಶ ಕಡಿಮೆ ಆಗೋದಷ್ಟೇ ಅಲ್ಲ, ಜಾನುವಾರುಗಳು ಮೆಲುಕಾಡಿಸುವಾಗ ಇದು ಮೆಲುಕಿಗೆ ಬರೋದಿಲ್ಲ. ಓಹೋ, ಬೇರೆ ಎಲ್ಲ ವಸ್ತುಗಳು ಮೆಲುಕಾಡಿಸುವಾಗ ಹೊರಗೆ ಬಂದು ಮತ್ತೆ ಪಚನ ಕ್ರಿಯೆಗೆ ಒಳಗಾಗುತ್ತೆ. ಪ್ಲಾಸ್ಟಿಕ್ ಹಾಗೆ ಆಗೋದಿಲ್ಲ, ಕೆಳಗಡೆ ಕೆಳಮಟ್ಟದಲ್ಲಿ ಅಥವಾ ಮೇಲೆ ತೇಲ್ತಾ ಇರೋದ್ರಿಂದ ಅದು ಬರೋದೇ ಇಲ್ಲ. ಅದು ಮತ್ತೆ ಸಾಮಾನ್ಯ ಜನರಲ್ಲಿ ಏನು ನಂಬಿಕೆ ಇದೆ ಅಂತಂದ್ರೆ, ಯಾವುದಾದ್ರೂ ಒಂದು ಬೀದಿಯ ಮಾತ್ರೆಯನ್ನು ಅಥವಾ ಏನಾದರೂ ಕೊಟ್ಟರೆ ಬೇರೆ ವಸ್ತುಗಳು ಹೊರಗಡೆ ಬರಬಹುದು, ಆದರೆ ಪ್ಲಾಸ್ಟಿಕ್ ಮಾತ್ರ ಖಂಡಿತ ಹೊರಗಡೆ ಬರೋದಕ್ಕೆ ಸಾಧ್ಯತೆ ಏನಿಲ್ಲ. ಅದರಿಂದ ಒಮ್ಮೆ ತಿಂದಂತಹ ಪ್ಲಾಸ್ಟಿಕ್ ವಸ್ತು ಯಾವುದೇ ಕಾರಣಕ್ಕೂ ಸಹಿತ ಮೆಲುಕಿನಿಂದಾಗಲಿ ಅಥವಾ ಜೀರ್ಣಗೊಂಡು ವಿಸರ್ಜಿಸಲ್ಪಡಿಸಲಿಕ್ಕೆ ಚಾನ್ಸೇ ಇಲ್ಲ. ಇದರಲ್ಲಿ ಬದಲಾಗಿ ಹೊಟ್ಟೆಯ ಬಹುಭಾಗವನ್ನು ಕ್ರಮೇಣ ಆಕ್ರಮಿಸಿಕೊಳ್ತಾ ಹೋಗುತ್ತದೆ. ಅಂದರೆ ಎಷ್ಟು ಪ್ಲಾಸ್ಟಿಕ್ ಸಿಗುತ್ತೆ ಅದರ ಮೇಲೆ, ಉದಾಹರಣೆಗೆ ಪೇಟೆಗಳಾದರೆ ಬಹಳ ಬೇಗ ಆಗುತ್ತೆ, ಹಳ್ಳಿ ಪ್ರದೇಶಗಳು ಕಡಿಮೆ ಇರಬಹುದು. ಪೇಟೆ ಭಾಗದಲ್ಲಿ ನಾವೊಂದು ಒಂದು ಸಮೀಕ್ಷೆಯನ್ನು ಮಾಡಿದಾಗ 2% ಜಾನುವಾರುಗಳು ಅಂದರೆ ನಾವು ನೋಡಿದಂಥ ಜಾನುವಾರುಗಳು ಅವು ಈ ಪ್ಲಾಸ್ಟಿಕ್ ಸಮಸ್ಯೆಯಿಂದ ಬಳಲುತ್ತವೆ. ಸಮೀಕ್ಷೆಗೆ ಒಳಪಡಿಸಿದ ಜಾನುವಾರುಗಳಲ್ಲಿ 2% ಮಾಡಿದಂಥ ಜಾನುವಾರುಗಳಲ್ಲಿ ಬಹುಶಃ ಇನ್ನೂ ಜನ ಜಾಸ್ತಿ ಇರಬಹುದು ಏನೋ ಗೊತ್ತಿಲ್ಲ ನಮಗೆ. ನಾವು ನಮ್ಮ ಆಸ್ಪತ್ರೆಗೆ ಬಂದಂಥ ಜಾನುವಾರುಗಳನ್ನ ಆಪರೇಷನ್ ಮಾಡಿ ತೆಗೆದಾಗ ಎಲ್ಲ ಜಾನುವಾರುಗಳಲ್ಲಿ ಪ್ಲಾಸ್ಟಿಕ್ ಇದ್ದೇ ಇದೆ. ಆದರೆ ಒಂದು ಪ್ಲಾಸ್ಟಿಕ್ ತಿಂತು ಅಂತಂದರೆ ಅದು ಸತ್ತೋಗುತ್ತೆ ಅಂತೇಳಿ ಅರ್ಥ ಅಲ್ಲ. ಸುಮಾರು 2-3% ಅಥವಾ ಅದಕ್ಕಿಂತ ಕಡಿಮೆ. ಮತ್ತೆ ಕೆಲವು ಸಲ ಈ ಜಾನುವಾರದ ಹೊಟ್ಟೆ ಯಾವ ಭಾಗದಲ್ಲಿದೆ, ರುಮೆನ್ ಅಂತ ನಾವು ಹೇಳ್ತೀವಿ, ಮುಂದಿನ ಭಾಗ ರೆಟಿಕ್ಯುಲಮ್ ಇದೆ, ಅದಕ್ಕೆ ಹೋಗಿ ಸಿಕ್ಕಿಕೊಂಡಾಗ ಜಾನುವಾರು ಸಮಸ್ಯೆಯಿಂದ ಬಳಲುತ್ತಂತ ಸಾಧ್ಯತೆ ಜಾಸ್ತಿ ಇದೆ. ಒಟ್ಟಾರೆ ಆ ಜಾನುವಾರಿನ ಹೊಟ್ಟೆಯ ಒಂದು ಸಂಗ್ರಹಣಾ ಸಾಮರ್ಥ್ಯವನ್ನೇ ಇದು ಕಡಿಮೆ ಮಾಡಿಬಿಡುತ್ತೆ. ಹೌದು, ಖಂಡಿತ ಕಡಿಮೆ ಮಾಡಿಬಿಡುತ್ತೆ. ಯಾಕಂದ್ರೆ ಬೇರೆ ವಸ್ತುಗಳಾದ್ರೆ ಮೆಲುಕಿನಿಂದ ಮೆಲುಕಾಡಿಸಬೇಕಾದ್ರೆ ಒಂದು ಮಾವಿನ ಹೊರಟೆ ಇತ್ಯಾದಿಗಳು ಹೊರಗಡೆ ಬಿಡ್ಬೋದು, ಆದರೆ ಇದು ಮೆಲುಕಿಗೆ ಸಿಗಲ್ಲ. ಇದು ಹೊರಗಡೆ ಬರುವಂತ ಎರಡು ರೀತಿಯಾಗಿ ವಸ್ತುಗಳು ಹೊರಗಡೆ ಬಂದು ಬರಬಹುದು ಜಾನುವಾರುಗಳಲ್ಲಿ. ಒಂದು ಅದು ವಾಂತಿ ಮಾಡುವಂತ ಪ್ರಾಣಿ ಅಲ್ಲ, ಆದ್ರೆ ಮೆಲುಕಾಡಿಸುವಾಗ ಹೊರಗಡೆ ಹಾಕ್ಬೋದು, ಇಲ್ಲಿ ಹೋದ್ರೆ ಅದು ಸಗಣಿ ಮೂಲಕ ಬರಬೇಕು. ಆದ್ರೆ ಪ್ಲಾಸ್ಟಿಕ್ ಇದೇನಿದೆ ಅಂದ್ರೆ ಒಂದು ಜೀರ್ಣನೂ ಆಗಲ್ಲ ಅಥವಾ ವಾಂತಿ ಬರಲ್ಲ. ಅಲ್ಲೇ ಶೇಖರ ಖಾಯಂ ಆಗಿ ಅಲ್ಲೇ ಶೇಖರಗೊಂಡು ಇರುತ್ತದೆ. ಈಗ ಸಾಮಾನ್ಯವಾಗಿ ನಮ್ಮ ಜಾನುವಾರುಗಳನ್ನು ನಾವು ಆಧುನಿಕ ರೀತಿಯಲ್ಲಿ ಸಾಕಾಣಿಕೆ ಮಾಡುವಾಗ ಕಟ್ಟಿನೇ ಆಹಾರವನ್ನು ಹಾಕ್ತಾ ಇರ್ತೀವಿ, ಆದರೆ ಕೆಲವು ಅನಿವಾರ್ಯ ಸಂದರ್ಭದಲ್ಲಿ ಅವುಗಳನ್ನು ಹೊರಗಡೆ ತಿರುಗಾಡೋದಕ್ಕೆ ನಾವು ಬಿಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಇವು ಪ್ಲಾಸ್ಟಿಕ್ಗಳನ್ನು ಭಕ್ಷಣೆ ಮಾಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ, ತುಂಬ ಜಾಸ್ತಿ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಪಶುಪಾಲಕರು ಮತ್ತು ರೈತ ಬಾಂಧವರು ಇದು ಪ್ಲಾಸ್ಟಿಕ್ಕನ್ನು ಸೇವಿಸಿದೆಯೇ, ಇದರ ತೊಂದರೆಗೆ ಒಳಗಾಗ್ತಾ ಇದೆ ಅಂತ ಹೇಗೆ ತಿಳ್ಕೋಬಹುದು, ಲಕ್ಷಣಗಳೇ ಇರ್ತವೆ ಅಂತೇಳಿ? ಇದು ಅಷ್ಟು ಸುಲಭವಾಗಿ ಬೇರೆ ರೋಗಗಳಾಗಿ ಅಷ್ಟು ಸುಲಭವಾಗಿ ಪತ್ತೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದರೆ ರೈತರು ಅವರ ಜಾನುವಾರುಗಳನ್ನು ಸರಿಯಾಗಿ ಗಮನಿಸ್ತಾ ಇದ್ರೆ ಅವರು ಅದನ್ನ ಪತ್ತೆ ಮಾಡಬಹುದು. ಹೇಗೆಂದ್ರೆ ಈಗಾಗಲೇ ನಾನು ಹೇಳಿದಾಗೆ ಪ್ಲಾಸ್ಟಿಕ್ ಹೊಟ್ಟೆಯ ಮುಕ್ಕಾಲು ಭಾಗವನ್ನು ಆಕ್ರಮಿಸಿಕೊಂಡ ನಂತರ ಅದರ ಜೀರ್ಣ ಶಕ್ತಿ ಗಣನೀಯವಾಗಿ ಕಡಿಮೆ ಆಗುತ್ತದೆ. ಅದು ಹೆಂಗೆ ತಿಳಿದು ಬರುತ್ತೆ ಅಂತಂದರೆ, ಹೊಟ್ಟೆಯಲ್ಲಿ ಆಹಾರವನ್ನು ಸೇವಿಸಿದ ನಂತರ ಅದನ್ನು ಶೇಖರಣೆ ಮಾಡಲು ಸ್ಥಳ ಕಡಿಮೆ ಆಗೋದ್ರಿಂದ ಆಕಳಿನಲ್ಲಿ ಹಸಿವೆ ಕಡಿಮೆ ಆಗುತ್ತೆ ಮೊದಲನೇದಾಗಿ. ಎರಡನೇದಾಗಿ ಹೊಟ್ಟೆಯಲ್ಲಿ ಶೇಖರವಾದಂತಹ ಅನಿಲಗಳು ಸುಲಭವಾಗಿ ಹೊರಗೆ ಬರಲು ಸಾಧ್ಯತೆ ಕಡಿಮೆ ಆಗುತ್ತಲ್ಲ, ಅದರಿಂದ ಅಂದರೆ ಅದಕ್ಕೆ ತೇಗು ಬರುವುದು ಅಂತ ಹೇಳ್ತಾರಲ್ಲ, ಅದು ಕಡಿಮೆ ಆಗೋದ್ರಿಂದ ಆಗಾಗ ಹೊಟ್ಟೆ ಉಬ್ಬರ ಆಗ್ತಾ ಇರುತ್ತೆ. ಮೂರನೇದಾಗಿ ಆಹಾರ ಸೇವನೆ ಕಡಿಮೆ ಆಗುವ ಒಂದು ಸಾಧ್ಯತೆ ಇರೋದ್ರಿಂದ ಪೌಷ್ಟಿಕಾಂಶಗಳು ಕಡಿಮೆಯಾಗಿ ಕ್ರಮೇಣ ಜಾನುವಾರು ನಿಕ್ಷಿಪ್ತವಾಗ್ತಾ ಬರುತ್ತೆ. ಇದೆಲ್ಲ ಕಾರಣಗಳಿಂದ ಆಗಾಗ ಹೊಟ್ಟೆ ಉಬ್ಬುದು ಅಥವಾ ಈ ಜಾನುವಾರುಗಳು ಇದೊಂದು ಸಲ ಪ್ಲಾಸ್ಟಿಕ್ ತಿನ್ನೋದು ಒಂದು ಇದು ಅಭ್ಯಾಸ ಆಗಿಬಿಟ್ಟು ಅದು ಚಟವಾಗಿ ಪರಿಣಾಮ ಆಗುತ್ತೆ. ಅದನ್ನ ಹುಡುಕೊಂಡು ಹೋಗಿ ತಿನ್ನೋ ಒಂದು ಉದಾಹರಣೆಗೆ ಉಪ್ಪಿನಕಾಯಿ ಚೀಲ ಅಥವಾ ಉಪ್ಪಿನ ಉಪ್ಪಿನ ಒಂದು ಪ್ಯಾಕೆಟ್ ಅಥವಾ ಕುರುಕುರೆ ಅಂತ ಹೇಳ್ತೀವಿ ನಾವು, ಈ ರೀತಿ ಪ್ಲಾಸ್ಟಿಕ್ ನ ಜಾನುವಾರುಗಳು ಹುಡುಕಿಕೊಂಡು ಹೋಗಿ ತಿಂತವೆ. ಅದನ್ನ ಉಪ್ಪು ಅದು ಆ ರುಚಿ ಒಂದು ಗೀಳು ಬಿದ್ದುಬಿಡುತ್ತೆ, ಗೀಳು ಅಥವಾ ತುಪ್ಪದ ಏನು ಪ್ಲಾಸ್ಟಿಕ್ ಇದೆ ಆ ರೀತಿ ಎಲ್ಲ ಇವುಗಳನ್ನ ತಿನ್ನುವಂತ ಒಂದು ಸಮಸ್ಯೆ ಇರೋದ್ರಿಂದ ಅವು ಅದಕ್ಕೆ ಒಂದು ಅಡಿಕ್ಟ್ ಆಗಿಬಿಡ್ತವೆ. ಅಲ್ಲದೆ ಪ್ಲಾಸ್ಟಿಕ್ ಕೆಲವು ವಿಷವಸ್ತುಗಳನ್ನು ಸ್ರವಿಸುತ್ತೆ, ಫಿನಾಲ್ಗಳು ಅಂತ ಹೇಳ್ತೇವೆ, ತುಂಬ ಸುಮಾರು ಒಂದು 100-150 ವಿಷವಸ್ತುಗಳು ಈ ಪ್ಲಾಸ್ಟಿಕ್ನಲ್ಲಿ ಇರುತ್ತವೆ. ಅದರಿಂದ ಅವು ರಕ್ತಕ್ಕೆ ಸೇರಿ ಜಾನುವಾರಿನ ಪಿತ್ತಜನಕಾಂಗ ಮತ್ತು ಮೂತ್ರಜನಕಾಂಗ ಎರಡನ್ನೂ ಹಾಳು ಮಾಡ್ಬೋದು. ಅಂದ್ರೆ ರಕ್ತಹೀನತೆ ಸಮಸ್ಯೆನೂ ಮುಖ್ಯವಾಗುತ್ತೆ. ರಕ್ತಹೀನತೆ ಕಂಡು ಬರುತ್ತೆ, ಯಾಕಂದ್ರೆ ಪೌಷ್ಟಿಕಾಂಶಗಳು ಎಲ್ಲ ರಕ್ತಹೀನತೆ ಅಷ್ಟೇ ಅಲ್ಲ, ಮಲಬದ್ಧತೆ ಉಂಟಾಗಬಹುದು ಜಾನುವಾರುಗಳಲ್ಲಿ, ಮತ್ತು ಅವುಗಳು ಕೊರ ಹಾಕ್ಲಿಕ್ಕೆ ಸಮಸ್ಯೆ ಆಗಬಹುದು. ಯಾಕಂದ್ರೆ ಬಹಳಷ್ಟು ಉದರದ ಬಹಳಷ್ಟು ಭಾಗವನ್ನು ಈ ಪ್ಲಾಸ್ಟಿಕ್ ಆಕ್ರಮಣ ಮಾಡಿದಾಗ ಕರ ದೊಡ್ಡದಾಗ್ತಾ ಇದ್ದಂಗೆ ಅದು ಅದು ಅದೇನು ಮಾಡುತ್ತೆ ಅಂದ್ರೆ ಇದು ಈ ರೂಮಿನ ಒತ್ತಲಿಕ್ಕೆ ಪ್ರಾರಂಭವಾಗುತ್ತೆ, ಆಗ ಸಹಿತ ಅದು ಕರ ಹಾಕ್ಲಿಕ್ಕೆ ತೊಂದರೆ ಆಗ್ಬೋದು. ಇನ್ನು ಈ ಪ್ಲಾಸ್ಟಿಕ್ ಬಾಧೆಯನ್ನು ಪತ್ತೆ ಹಚ್ಚೋದು ಹೇಗೆ ಅಂತೀರಿ? ಸಾಧಾರಣವಾಗಿ ರೈತರೇ ಕೆಲವು ಪತ್ತೆ ಹಚ್ಚಬೇಕು ಅಂತಂದರೆ ಅವರು ಮೊದಲನೇದಾಗಿ ಈ ಜಾನುವಾರಿಗೆ ಏನು ಈ ಪ್ಲಾಸ್ಟಿಕ್ ತಿನ್ನುವ ಚಟ ಇದೆಯಾ, ಆ ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ಅಷ್ಟೇ ಅಲ್ಲ, ಇಲ್ಲಿ ಏನು ಹೇಳ್ತೀವಿ ಅಂದರೆ ಈ ರೋಗಕ್ಕೆ ಹಾರ್ಡ್ವೇರ್ ಡಿಸೀಸ್ ಅಂತ ಕರಿತೀವಿ ನಾವು. ಅಂದರೆ ಈ ರೀತಿಯ ಜಾನುವಾರುಗಳು ಕೇವಲ ಪ್ಲಾಸ್ಟಿಕ್ ಅಷ್ಟೇ ಅಲ್ಲ, ಬಟ್ಟೆ ಮತ್ತು ಕಾಗದ ಇತ್ಯಾದಿಗಳನ್ನ ಏನು ಬೇಕಾದ್ರೂ ಎಲ್ಲನೂ ತಿಂತವೆ. ಆದರೆ ಇವು ಇವು ಸುಮಾರು ಮಟ್ಟಿಗೆ ಜೀರ್ಣವಾದರೂ ಸಹಿತ ಆದರೂ ಅವು ಸಮಸ್ಯೆಯನ್ನು ಕೊಟ್ಟೇ ಕೊಡ್ತವೆ. ಈ ರೈತರು ಪತ್ತೆ ಮಾಡುವ ವಿಧಾನವನ್ನು ನಾವು ಹೇಳ್ತಾ ಇದ್ವಿ, ಅದರಲ್ಲಿ ಪದೇ ಪದೇ ಹೊಟ್ಟೆ ಒಬ್ಬುದು ಮತ್ತು ಮೇವು ತಿನ್ನದಿರೋದು, ಪ್ಲಾಸ್ಟಿಕ್ ತಿನ್ನುವ ಚಟ ಮುಖ್ಯವಾಗಿ ಇದನ್ನು ಗಮನಿಸಬೇಕು ರೈತರು. ಇದನ್ನು ಗಮನಿಸಿ ಜಾನುವಾರು ಪ್ಲಾಸ್ಟಿಕ್ ವಿಷಬಾಧೆಯಿಂದ ಬಳಲುತ್ತದೆ ಎಂದು ನಾವು ರೈತರು ಪತ್ತೆ ಹಚ್ಚಬಹುದು. ಆದರೆ ಪಶುವೈದ್ಯರ ಹತ್ರ ಇದ್ದ ಜಾನುವಾರನ್ನು ತೆಗೆದುಕೊಂಡು ಬಂದರೆ ಅವರು ಅದನ್ನು ಪರೀಕ್ಷೆ ಮಾಡಿ ಅದನ್ನು ಪತ್ತೆ ಮಾಡ್ತಾರೆ. ಅದನ್ನು ಮತ್ತು ದೊಡ್ಡ ಹೊಟ್ಟೆ ವಿವರವಾದ ಪರೀಕ್ಷೆಯನ್ನು ಮಾಡೋದರ ಮೂಲಕ ಪಶುವೈದ್ಯರದನ್ನು ಸುಲಭವಾಗಿ ಪತ್ತೆ ಹಚ್ಚುತ್ತಾರೆ. ಅದು ಸ್ವಲ್ಪ ಇದಕ್ಕೆ ಪಶುವೈದ್ಯರಲ್ಲಿ ಚಕಚಕ್ಯತೆ ಅಗತ್ಯ. ಸಣ್ಣ ಒಂದು ಕಿಂಡಿಯನ್ನು ಮಾಡಿ ರುಮೇನ್ ಹೇಳಿದ ಜಠರಕ್ಕೆ ಒಂದು ಕಿಂಡಿಯನ್ನು ಮಾಡಿ ಅಲ್ಲೊಂದು ಅದನ್ನು ನೋಡುವ ಮೂಲಕ ಪತ್ತೆ ಹಚ್ಚಬಹುದು. ಇನ್ನು ಈ ಒಂದು ಪ್ಲಾಸ್ಟಿಕ್ ಬಾಧೆಗೆ ಚಿಕಿತ್ಸೆ ಏನಾದರೂ ಇದೆಯೇ? ಪ್ಲಾಸ್ಟಿಕ್ ಬಾಧೆಗೆ ಯಾವುದೇ ಔಷಧಿಯ ಒಂದು ಚಿಕಿತ್ಸೆ ಇಲ್ಲವೇ ಇಲ್ಲ ಖಂಡಿತ. ಅದನ್ನು ರೈತರು ಮರೆತೇ ಬಿಡಬೇಕು, ಚಿಕಿತ್ಸೆ ಇಲ್ಲ ಇದಕ್ಕೆ. ಇದಕ್ಕೆ ರೈತರು ಹೆದರಬಾರದು, ಶತ್ರು ಚಿಕಿತ್ಸೆ ಒಂದೇ ದಾರಿ. ಆದರೆ ಯಾಕಂದರೆ ಅದು ಹೊರಗೆ ಬರಲಿಕ್ಕೆ ಯಾವುದೇ ಒಂದು ದ್ವಾರದಿಂದ ಸಾಧ್ಯತೆಯೇ ಇಲ್ಲ. ಮತ್ತು ಸೇವಿಸಿದ ಮೇಲೆ ಪ್ಲಾಸ್ಟಿಕ್ ಎಲ್ಲ ಈ ರುಮೆನ್ ಅಥವಾ ದೊಡ್ಡ ಹೊಟ್ಟೆಯ ಬಹುಭಾಗವನ್ನು ಆಕ್ರಮಿಸಿಕೊಳ್ಳುವುದರಿಂದ ಒಂದು ಮುದ್ದೆಯಾಗಿ ಪರಿಣಾಮ ಆಗುವೆ, ಒಂದು ಮುದ್ದೆ ಅಥವಾ ಚೆಂಡ ರೂಪದಲ್ಲಿ ಅದು ಸೇರಿಕೊಳ್ಳೋದ್ರಿಂದ ಅದು ಯಾವುದೇ ದ್ವಾರಗಳಿಂದ ಈಗಾಗಲೇ ನಾವು ಹೇಳಿದ್ದೀವಿ ಹೊಟ್ಟೆ ಅಥವಾ ಅದು ಕರುಳಿನಿಂದ ಯಾವುದೇ ಕಣ್ಣಿಂದ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ಶರೀರ ಸೇರಿದಲ್ಲಿ ಅದು ಭೇದಿಕಾರಕ ಔಷಧಿ ನೀಡಿದರೆ ಅತ್ಯಲ್ಪ ಪರಿಣಾಮ ಆಗ್ಬೋದು, ಅದನ್ನು ನಾವು ಗ್ಯಾರಂಟಿ ಹೇಳಲಿಕ್ಕಿಲ್ಲ. ಆದರೆ ಇವು ಯಾವ ಪರಿಣಾಮಕಾರಿಯಾದ ಒಂದು ಚಿಕಿತ್ಸೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ತಕ್ಕ ನಿಖರವಾದ ಚಿಕಿತ್ಸೆ ಏನೆಂದರೆ ದೊಡ್ಡ ಉದರದ ಶಸ್ತ್ರಚಿಕಿತ್ಸೆ ಒಂದೇ. ಇದನ್ನು ತಜ್ಞ ಪಶುವೈದ್ಯರಿಂದ ಮಾಡಿಸಿ ಇರುವ ಎಲ್ಲ ಪ್ಲಾಸ್ಟಿಕ್ ವಸ್ತುಗಳನ್ನು ತೆಗೆದುಹಾಕಿ ಅದಕ್ಕೆ ಪುನಃ ಜಠರದಲ್ಲಿ ಬೇಕಾಗುವಂತಹ ರುಮೈನಲ್ ಮೈಕ್ರೋಫ್ಲೋರಾ ಏನು ಹೇಳ್ತೀವಿ ಸೂಕ್ಷ್ಮಾಣುಜೀವಿಗಳು, ಹೌದು, ಅದನ್ನು ಹಾಕಿದರೆ ಬದುಕೊಳ್ಳಬಹುದು. ಆದರೆ ರೈತರು ಇದರಲ್ಲಿ ಏನು ಹೆದರ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಇದು ಎಲ್ಲ ಹೋಬಳಿ ಮಟ್ಟದಲ್ಲಿರುವಂತಹ ತಜ್ಞ ಪಶುವೈದ್ಯರು ಏನಿರ್ತಾರೆ ನಮ್ಮ ಗ್ರಾಜ್ಯುಯೇಟ್ಸ್ ಅವರೆಲ್ಲರೂ ಈ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಅಂತಹ ಕಷ್ಟದ ಚಿಕಿತ್ಸೆ ಅಲ್ಲ, ಸುಮಾರು 500-600 ರೂಪಾಯಿ ಅಷ್ಟೇ ಖರ್ಚು ಬರಬಹುದು. ಅಥವಾ ರೈತರಿಗೆ ಅವರ ಪಶು ಚಿಕಿತ್ಸಾಲಯಗಳಲ್ಲಿ ತಜ್ಞ ವೈದ್ಯರು ಏನಿದ್ದಾರೆ ಈಗ ಉಚಿತವಾಗಿ ಬರುವಂತಹ ಒಂದು ಔಷಧಿಯಿಂದ ಸಹ ಇದನ್ನು ಕಡಿಮೆ ಮಾಡಲಿಕ್ಕೆ ಅವಕಾಶ ಸಾಧ್ಯತೆ ಇದೆ. ಅಂದರೆ ಮುಖ್ಯವಾಗಿ ಈ ಪ್ಲಾಸ್ಟಿಕ್ಗೆ ನಾವು ಪರಿಹಾರ ಹುಡುಕೋದು ಅಂದರೆ ಆ ತಡೆಗಟ್ಟದೇ ಮುಖ್ಯವಾದಂತಹ ಕ್ರಮ ಅಂತ ಹೇಳ್ಬೋದು. ತಡೆಗಟ್ಟುವುದೇ ಅತ್ಯಂತ ಮುಖ್ಯವಾದ ಒಂದು ಕ್ರಮ. ಅಂದ್ರೆ ನಮ್ಮ ಜಾನುವಾರುಗಳು ಈ ಪ್ಲಾಸ್ಟಿಕ್ ಒಂದು ಸಂಪರ್ಕಕ್ಕೆ ಬರದಾಗೆ ಹೇಗೆ ತಡೆಗಟ್ಟಬಹುದು, ಏನೇನು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗತ್ತೆ ಅಂತೀರ? ಈಗ ಎಲ್ಲ ರೋಗಗಳಿಗಿರುವಂತೆ ಪ್ಲಾಸ್ಟಿಕ್ಗಳಿಗೆ ಸಹಿತ ತಡೆಗಟ್ಟುವುದೇ ರೋಗ ಬಂದಮೇಲೆ ನಾವು ಅದಕ್ಕೆ ಚಿಕಿತ್ಸೆ ಕೊಡಿಸೋಕ್ಕಿಂತ ಮುಂಜಾಗ್ರತೆ ಕ್ರಮವಾಗಿ ನೋಡಿಕೊಳ್ಳೋದು ಒಂದು ಅತ್ಯುತ್ತಮವಾದ ಒಂದು ವಿಧಾನ. ಅದಕ್ಕೆ ಏನು ಮಾಡಬೇಕು ಅಂತ ರೈತರು ಅಂತಂದರೆ ಅದಕ್ಕೆ ಮೊದಲಾಗಿ ಪ್ಲಾಸ್ಟಿಕ್ ಅಥವಾ ಹಗ್ಗ ತಿನ್ನುವ ಒಂದು ಚಟ ಇದೆಯಾ ಹೇಳೋದೊಂದು ಗಮನಿಸಿಕೊಳ್ಬೋದು. ಕೆಲವು ಸಲ ಏನಾಗುತ್ತೆ ಅಂತಂದರೆ ಈ ಪೌಷ್ಟಿಕಾಂಶಗಳ ಕೊರತೆ ಇರುತ್ತೆ, ಉದಾಹರಣೆಗೆ ರಂಜಕ ಅಥವಾ ಕ್ಯಾಲ್ಸಿಯಂ ಇದರ ಕೊರತೆಯಿಂದ ಏನು ಮಾಡ್ತಾರೆ, ಸುಣ್ಣದ ಅಂಶದ ಹೇಳುವಂಗೆ ಕೊರತೆ ಇರುತ್ತೆ. ಇದರಿಂದ ಪ್ಲಾಸ್ಟಿಕ್ ಬಟ್ಟೆ ಹಗ್ಗ ಇತ್ಯಾದಿಗಳನ್ನು ತಿನ್ನುವ ಅಭ್ಯಾಸಗಳನ್ನು ಬೆಳೆಸಿಕೊಳ್ತವೆ ಜನ. ಕೆಲವು ಸಂದರ್ಭದಲ್ಲಿ ಮಣ್ಣನ್ನು ಕೂಡ ತಿಂತ, ಹೌದು ಹೌದು ಖಂಡಿತ. ಅಲ್ಲದೆ ಕೆಲವು ಜಾನುವಾರುಗಳಿಗೆ ಇದು ಚಟ, ಒಂದ್ಸಲ ಅದಕ್ಕೆ ರುಚಿ ಹತ್ಬಿಡ್ತಂದ್ರೆ ಪ್ಲಾಸ್ಟಿಕ್ ಅನ್ನ ತಿಂತಾನೆ ಇರ್ತವೆ, ಗೀಳಾಗ್ಬಿಡುತ್ತೆ. ಕಾರಣ ಮುಖ್ಯವಾಗಿ ಪಟ್ಟಣ ಪ್ರದೇಶದಲ್ಲಿ ಇರುವಂತಹ ರೈತರು ಆದಷ್ಟು ಅವರ ಜಾನುವಾರುಗಳನ್ನು ಬೀಡಾಡಿಯಾಗಿ ಬಿಡದೆ ಮನೆಯಲ್ಲಿ ಕಟ್ಟಿ ಪೋಷಿಸಬೇಕು. ಅಂದ್ರೆ ಈ ಬೀದಿಯಲ್ಲಿ ಅದಕ್ಕೆ ಬಿಡಬಾರದು. ಹೌದು, ಬೀದಿಯಲ್ಲಿ ಆಡಾಡ್ಲಿಕ್ಕೆ ಬಿಡಬಾರದು. ಬೀದಿಯಲ್ಲಿ ಆಡಾಡ್ಲಿಕ್ಕೆ ಬಿಟ್ಟು ಕೂಡಲೇ ಸಾಕಷ್ಟು ಪ್ಲಾಸ್ಟಿಕ್ ಗಳನ್ನು ಹೊರಗಡೆ ಜೇಲಿ ಇರ್ತಾರೆ, ಅದನ್ನು ತಿನ್ಲಿಕ್ಕೆ ತಿಂದೇ ತಿಂತವೆ. ಮತ್ತೆ ಅದನ್ನು ಆದಷ್ಟು ಮನೆಯಲ್ಲಿ ಕಟ್ಟಿ ಪೋಷಣೆ ಮಾಡೋದು ಒಂದು ಒಂದು ಉತ್ತಮ ವಿಧಾನ. ಹೌದು. ಇನ್ನ ಬೇರೆ ಏನು ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ಬೇರೆ ಬಹಳಷ್ಟು ಕ್ರಮಗಳು ಅಂತಂದ್ರೆ, ನಾವು ಹೇಳಿದಾಗ ಈಗ ರುಮಿನೋಟಮಿ ಅಂದ್ರೆ ರುಮೆನ್ ಅದರ ಚಿಕಿತ್ಸೆ ಮಾಡುವಂಥದ್ದು, ಮತ್ತೆ ಈ ಜಾನುವಾರುಗಳಿಗೆ ಪೌಷ್ಟಿಕಾಂಶಗಳ ವಸ್ತುವನ್ನು ಒಂದು ಕೊಡುವುದು, ಮತ್ತೆ ಪ್ಲಾಸ್ಟಿಕ್ ತಿನ್ನದ ಹಾಗೆ ಅವಕ್ಕೆ ಅದಕ್ಕೆ ಬೇವಿನ ಎಣ್ಣೆ ಇತ್ಯಾದಿಗಳನ್ನು ಸವರಿಗೆ ಕೊಟ್ಟುಬಿಟ್ರೆ ಆ ಕಹಿಯಾದ ರುಚಿಯಿಂದ ಕೆಲಸ ಎಲ್ಲ ಬಿಡ್ಬೋದು. ಆ ರೀತಿಯ ಒಂದು ಕ್ರಮಗಳನ್ನು ನಾವು ತೆಗೆದುಕೊಳ್ಬಹುದು. ಆದರೆ ನಮಗೆ ತಜ್ಞ ಪಶುವೈದ್ಯರಿಗೆ ಏನು ಸಮಸ್ಯೆ ಆಗಿದೆ ಅಂತಂದರೆ, ಬಹಳಷ್ಟು ಜನ ರೈತರು ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಭಯಪಟ್ಕೊಳ್ತಾರೆ. ಅದರಲ್ಲಿ ಹೌದು, ಪ್ರಾಣಹಾನಿ ಆದರೆ ಕಷ್ಟ ಕಷ್ಟ ಅಂತೇಳಿ. ಆದರೆ ಇದರಲ್ಲಿ ಪ್ರಾಣಹಾನಿಯ ಯಾವುದೇ ಒಂದು ಸಾಧ್ಯತೆ ಇಲ್ಲವೇ ಇಲ್ಲ, ನೂರಕ್ಕೆ ನೂರಷ್ಟು ಸಾಧ್ಯತೆ ಇಲ್ಲ. ಅದರಿಂದ ತಜ್ಞ ಪಶುವೈದ್ಯರು ಒಂದು ಸುಲಭವಾದ ಒಂದು ಈ ಶಸ್ತ್ರಚಿಕಿತ್ಸೆ ಅನ್ನು ಮಾಡ್ತಾರೆ. ಅಂದರೆ ಶಸ್ತ್ರಚಿಕಿತ್ಸೆ ಅಂದರೆ ರೈತರೇ ತುಂಬ ಭಯ ಹುಟ್ಟಿಬಿಡುತ್ತೆ. ಅದು ಕೇವಲ ಒಂದು ಐದಾರು ದಿವಸದಲ್ಲಿ ಸಂಪೂರ್ಣವಾಗಿ ಒಂದು ಒಂದು ನಾವು ಖಚಿತವಾಗಿ ಗ್ಯಾರಂಟಿ ನಾವು ಕೊಡ್ತೀವಿ. ಆದರೆ ರೈತ ಬಾಂಧವರು ಏನು ಮಾಡಬೇಕು ಅಂತಂದರೆ, ಈ ರೀತಿಯ ಪ್ಲಾಸ್ಟಿಕ್ ತಿನ್ನುವಂಥ ಜಾನುವಾರುಗಳನ್ನು ಪಶುವೈದ್ಯರ ಹತ್ರ ಕರ್ಕೊಂಡೋಗ್ಬಿಟ್ಟು ಅದನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಜಾನುವಾರುಗಳನ್ನು ಉಳಿಸಿಕೊಳ್ಳಲೇಬೇಕು. ಆದರೆ ಮತ್ತೊಂದು ಪ್ರಶ್ನೆ ರೈತರ ಬಾಂಧವರು ಕೇಳ್ಬೋದು, ಒಂದ್ಸಲ ಶಸ್ತ್ರಚಿಕಿತ್ಸೆ ಆಯಿತು ಮತ್ತು ಪ್ಲಾಸ್ಟಿಕ್ ತಿಂತಾಯಿದೆ, ಏನು ಮಾಡ್ಬೋದು? ಹೌದು, ಯಾಕೆಂದರೆ ಗೀಳಾಗ್ಬಿಟ್ಟಿರುತ್ತೆ, ಅದಕ್ಕೆ ಗೀಳಾಗ್ಬಿಟ್ಟಿರುತ್ತದೆ. ಅದಕ್ಕಾಗಿ ಒಂದ್ಸಲ ಚಟ ಹತ್ಕೊಂಡ್ಬಿಡ್ತಂದ್ರೆ ಮತ್ತೆ ಹೋಗಿ ತಿನ್ಲಿಕ್ಕೆ ಇದು ಮಾಡುತ್ತೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು, ಮಾಡಲೇಬೇಕು ಅದನ್ನು. ಮತ್ತೆ ಎಲ್ಲ ನಾಗರಿಕರು ಕೂಡ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡು ಪ್ಲಾಸ್ಟಿಕ್ ಜಾನುವಾರುಗಳಿಗೆ ಸಿಗದಾಗ ನೋಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಹೌದು, ಯಾಕಂದ್ರೆ ಈಗ ಗೋ ಒಂದು ಪೂಜ್ಯವಾದ ಪ್ರಾಣಿ, ಅದಕ್ಕಾಗಿ ಈಗ ಪ್ಲಾಸ್ಟಿಕ್ ತಿಂದ್ರೆ ಗೋ ಸಾಯುತ್ತೆ ಹೇಳುವ ಒಂದು ಸಂದೇಶ ನಮ್ಮ ಜನಕ್ಕೆ ಗೊತ್ತಾಗಬೇಕು. ಕೇವಲ ಮನುಷ್ಯರೆಲ್ಲ ಅಷ್ಟಲ್ಲ, ಈ ಪ್ರಾಣಿಗಳು ಸಾಯೋದ್ರಿಂದ ಒಂದು ಪಾಪ ಅವರಿಗೆ ತಗಲುತ್ತೆ. ಅದರಿಂದ ಪ್ಲಾಸ್ಟಿಕ್ ಅನ್ನು ಆದಷ್ಟು ಅದರ ಬಳಕೆಯನ್ನು ಕಡಿಮೆ ಮಾಡಬೇಕು, ಮತ್ತು ಅದರಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ತಡೆ ಮಾಡಬೇಕು. ಈ ಜಾನುವಾರುಗಳು ನಮ್ಮ ಕೃಷಿಗೆ ನೇರವಾಗಿ ಸಂಬಂಧಪಟ್ಟಂತವು. ಹೌದು, ಕೃಷಿಗೆ ಬಹಳ ತೊಂದರೆ ಆಗ್ಬಿಡುತ್ತೆ ಜಾನುವಾರುಗಳ ಸಾವಿನಿಂದಾಗಿ. ಹೌದು, ಈ ಕೆಲವು ಜಾನುವಾರುಗಳು ಸತ್ತಾಗ ಸತ್ತು ಕೂಡಲೇ ಅದರಲ್ಲಿರುವಂತಹ ಹೊಟ್ಟೆಯಲ್ಲಿರುವಂತಹ ಪ್ಲಾಸ್ಟಿಕ್ ಒಂದು ರಾಶಿ ರಾಶಿಗಟ್ಟಲೆ ನಾವು ನೋಡಬಹುದು. ಅದು ಸಹಿತ ಪ್ರಕೃತಿಗೆ ತುಂಬಾ ಹಾನಿಕಾರಕವಾದ ಒಂದು ಪರಿಣಾಮವನ್ನು ಉಂಟು ಮಾಡುತ್ತದೆ. ಈಗ ನಾವು ಇದಕ್ಕೆ ಈಗ ಏನು ಕಾರ್ಯಕ್ರಮ ಮಾಡಿದ್ದೀರಿ ಅಂತ ನೀವು ಒಂದು ಪ್ರಶ್ನೆ ಕೇಳಬಹುದು. ಈ ಕುರಿತು ನಮ್ಮದೊಂದು ಸಂಘ ಇದೆ, ಭಾರತೀಯ ಮೆಲುಕು ಪ್ರಾಣಿಗಳ ತಜ್ಞರ ಸಂಘ ಅಂತ ನಮ್ಮ ಸಂಘ ಇದೆ. ನಾನು ಅದರ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಶ್ರೀ ರಾಮಚಂದ್ರ ಪುರಮಠ ಅವರ ಕೇಳಿರ್ಬೋದು ರೈತರೆಲ್ಲ, ಅವರು ಒಂದು ರಾಜ್ಯಾದ್ಯಂತ ಪ್ಲಾಸ್ಟಿಕ್ ರಹಿತ ಗೋಮಾತೆ ಹೇಳುವ ಒಂದು ನಾವು ಒಂದು ಕಾರ್ಯಕ್ರಮವನ್ನು ಜಂಟಿಯಾಗಿ ಹಮ್ಮಿಕೊಳ್ತಾ ಇದ್ದೀವಿ. ಈ ಅಭಿಯಾನವು ಮಂಗಳ ಗೋಯಾತ್ರೆ ಈ ರೀತಿಯಿಂದ ದಿನಾಂಕ 8/11/2016 ಪ್ರಾರಂಭ ಆಗಿದೆ. ಈಗಾಗಲೇ ನಾವು ಈಗ ಇದು ಈ ಕುರಿತು ಸಾಕಷ್ಟು ಜನರಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಅದಕ್ಕಾಗಿ ರೈತರು ಇದಕ್ಕೆ ಎಲ್ಲರ ರೈತರ ಸಹಕಾರ ನಮಗೆ ಬಹಳ ಮುಖ್ಯ. ರೈತರು ಸಹಕಾರ ಕೊಡಬೇಕು, ಸಾರ್ವಜನಿಕರು ಸಹಕಾರ ಕೊಡಬೇಕು. ಮೊದಲನೇದಾಗಿ ಈ ಪ್ಲಾಸ್ಟಿಕ್ ಅನ್ನು ಹೊರಗೆ ಚೆಲ್ಲಿದರೆ ಪ್ಲಾಸ್ಟಿಕ್ ರಹಿತ ಪಥ ಮತ್ತು ಪ್ಲಾಸ್ಟಿಕ್ ರಹಿತ ಗೋವು, ಇದು ನಮ್ಮ ಮೆಲುಕು ಪ್ರಾಣಿ ತಜ್ಞರ ಒಂದು ಘೋಷಣೆ ಆಗಿದೆ. ಆದ್ದರಿಂದ ಇದು ರಾಜ್ಯಾದ್ಯಂತ ನಡೀತದೆ. ಅಲ್ಲದೆ ಈಗ ರಾಷ್ಟ್ರಮಟ್ಟದಲ್ಲಿ ಸಹಿತ ಇದಕ್ಕೊಂದು ಉತ್ತಮ ಪ್ರತಿಕ್ರಿಯೆ ದೊರಕ್ತಾ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಒಂದು ದೊಡ್ಡ ಆಂದೋಲನವಾಗಿ ಪರಿವರ್ತಿಸಿ ಈ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶವನ್ನು ನಾವು ಪ್ಲಾಸ್ಟಿಕ್ ಮುಕ್ತ ದೇಶವನ್ನು ಮಾಡಬೇಕು, ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿ ಮಾಡಬೇಕು ಅನ್ನೋ ಒಂದು ಪಣ ತೊಟ್ಟಿದ್ದೀವಿ. ಅದರಿಂದ ರೈತ ಬಾಂಧವರು, ಪಶುವೈದ್ಯರು ಮತ್ತು ಎಲ್ಲ ಸಾರ್ವಜನಿಕರು ಇದಕ್ಕೆ ಸಹಕಾರ ಬೇಕು. ಇದಕ್ಕೆ ಅಂದ್ರೆ ನಮ್ಮ ಸಾರ್ವಜನಿಕರು ಈ ಪ್ಲಾಸ್ಟಿಕ್ ಅನ್ನ ಹೊರಗಡೆ ಎಲ್ಲಂದ್ರಲ್ಲೇ ಹಾಕೋದ್ರ ಬದಲು ಅದನ್ನ ಮರುಬಳಕೆಗೆ ಹೆಚ್ಚು ಒಂದು ಪ್ರಯತ್ನ ಪಡಬೇಕಾಗತ್ತೆ. ಇದರಿಂದ ನಮ್ಮ ಜಾನುವಾರುಗಳಿಗೂ ತೊಂದರೆ ಆಗೋದಿಲ್ಲ, ಪರಿಸರಕ್ಕೂ ಯಾವುದೇ ರೀತಿ ತೊಂದರೆ ಆಗುತ್ತೆ. ಖಂಡಿತ, ಆ ತರದ ಒಂದು ಹೊಸ ವಿಚಾರಧಾರೆ ಬರಬೇಕು. ಅಥವಾ ಪ್ಲಾಸ್ಟಿಕ್ ಅನ್ನು ಬಳಸದೇ ಇರೋದು ಬಹಳ ಒಳ್ಳೆಯದು. ಪ್ಲಾಸ್ಟಿಕ್ ಬಿಟ್ಟು ಬಟ್ಟೆ ತಿಂದ್ರೆ ತೊಂದರೆ ಆಗಲ್ಲ, ಜಾನುವಾರುಗಳಿಗೆ ಸಾವಯವ ಪದಾರ್ಥಗಳನ್ನ ತಿಂದ್ರೆ, ಉದಾಹರಣೆಗೆ ಬಟ್ಟೆಗಳನ್ನು ತಿಂದ್ರೆ ಸಣ್ಣ ಪಣ್ಣ ಪ್ರಮಾಣದಲ್ಲಿ ಜೀರ್ಣ ಆಗುವಂತ ಒಂದು ಸಾಧ್ಯತೆ ಇದೆ. ಅದರ ಪ್ಲಾಸ್ಟಿಕ್ ಒಂದ್ಸಲ ಹೊಟ್ಟೆ ಸೇರ್ತಂದ್ರೆ ರಾಸಾಯನಿಕಗಳು ಇದಾಗುತ್ತವೆ, ಮತ್ತೆ ಪ್ಲಾಸ್ಟಿಕ್ ನಲ್ಲಿ ಚೀಲದಲ್ಲಿ ಇರುವಂತಹ ಕೊಳೆತ ವಸ್ತುಗಳು ಅದರ ಶರೀರವನ್ನು ಸೇರಬಹುದು. ಅದರಿಂದ ಬಹಳಷ್ಟು ಸಮಸ್ಯೆಗಳಾಗುವುದರಿಂದ ರೈತರಲ್ಲಿ ಈ ಬಗ್ಗೆ ಜಾಗೃತಿ ತುಂಬಾ ಅವಶ್ಯಕತೆ ಇದೆ. ಮತ್ತೆ ವಿಶೇಷವಾಗಿ ಕರುಗಳಾದ್ರೆ ಇದ್ದಿದ್ದು ಬೇಗ ಇದಕ್ಕೆ ತುತ್ತಾಗ್ತವೆ, ಬೇಗ ಬೇಗ ಬಹಳ ಬೇಗ ತುತ್ತಾಗುತ್ತವೆ, ಯಾಕಂದ್ರೆ ಅದರ ಹೊಟ್ಟೆ ಗಾತ್ರ ತುಂಬಾ ಚಿಕ್ಕದು. ಹೌದು. ಮತ್ತೊಂದು ಸಂಗತಿ ಏನಂದ್ರೆ ಇದರ ಬಗ್ಗೆ ಜನರಿಗೆ ಅರಿವಿಲ್ಲದೆ ಇರೋದ್ರಿಂದ ತುಂಬಾ ಪ್ರಾಣಿಗಳು ಕೆಲವು ಸಲ ಪತ್ತೆ ಆಗದೇನೆ ಸತ್ತೋಗುವಂತಹ ಒಂದು ಬಹಳಷ್ಟು ಸಾಧ್ಯತೆ ಇದೆ. ಅಂದ್ರೆ ಈ ಕುರಿಗಳು ಇಂಥವೆಲ್ಲ ಕೆಲವು ಇದಾವಲ್ಲ ಪ್ರಾಣಿಗಳು, ಅವುಗಳು ಇದರಿಂದ ತೊಂದರೆಗೆ ಒಳಗಾಗಬಹುದು. ಕುರಿಗಳು ಇದ್ರೆ ತೊಂದರೆಗೆ ಒಳಗಾಗುವಂತದ್ದು ಸ್ವಲ್ಪ ಇದು ಕಡಿಮೆ, ಯಾಕಂದ್ರೆ ಅವು ಚಿಕ್ಕ ಚಿಕ್ಕ ಚೀಲಗಳನ್ನ ಅವು ತಿಂತವೆ. ಕುರಿಗಳು ಸಹಿತ ನಾವು ನೋಡಿದೀವಿ ಇದನ್ನ. ಆದರೆ ಬಿಡಾಡಿ ದನಗಳು ಮತ್ತೆ ಅಲ್ಲದೆ ಎಮ್ಮೆಗಳು ಮತ್ತೆ ಎಲ್ಲ ರೀತಿಯ ಈ ಪ್ರಾಣಿಗಳು ಈ ಪ್ಲಾಸ್ಟಿಕ್ ಅನ್ನು ತಿಂದೇ ತಿಂತವೆ. ಎಲ್ಲಿ ಮುಕ್ತವಾಗಿ ಬಿಟ್ಟಿರ್ತಾರೆ ಎಲ್ಲಿ ಮುಕ್ತವಾಗಿ ಅಂತ ಪ್ರಾಣಿಗಳೆಲ್ಲೂ ಪ್ಲಾಸ್ಟಿಕ್ ಭಕ್ಷಣೆಗೆ ಒಳಗಾಗಬಹುದು. ಕತ್ತೆಗಳಾಗ್ಬಹುದು, ಕುದುರೆಗಳಾಗ್ಬಹುದು, ಎಲ್ಲ ಈ ತೊಂದರೆಗೆ ಒಳಗಾದೇ ಆಗ್ತವೆ. ತುಂಬಾ ಸಂತೋಷ ಡಾಕ್ಟರ್ ಶ್ರೀಧರ್ ಅವರು, ತಾವಿದುವರೆಗೂ ಈ ಹಸುಗಳಿಗೆ ಮತ್ತೆ ಬೇರೆ ಜಾನುವಾರುಗಳಿಗೆ ಮಾರಕವಾಗಿರುವಂತ ಈ ಪ್ಲಾಸ್ಟಿಕ್ ಸಮಸ್ಯೆಯ ಬಗ್ಗೆ, ಅದರ ಒಂದು ನಿವಾರಣಾ ಉಪಾಯಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಜಾನುವಾರುಗಳಲ್ಲಿ ಪ್ಲಾಸ್ಟಿಕ್ ಸೇವನೆ ಮತ್ತು ಪರಿಹಾರ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ಬಿ ಶ್ರೀಧರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನೀಗ ಕೃಷಿ ಮಾಹಿತಿ. ಮಾವು ಸಾಧಾರಣವಾಗಿ ಚಳಿಗಾಲದಲ್ಲಿ ಹೂ ಬಿಡುತ್ತೆ. ಈ ಒಂದು ಸಂದರ್ಭದಲ್ಲಿ ಮಾವಿನ ಬೆಳೆಗೆ ಮಾವಿನ ಜಿಗಿ ಹುಳು ಮತ್ತು ಬೂದಿ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಇವುಗಳ ವಿರುದ್ಧ ನಾವು ಸರಿಯಾಗಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳದೇ ಇದ್ದರೆ ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಮುಖ್ಯವಾಗಿ ಮಾವಿನ ಜಿಗಿ ಹುಳುವನ್ನು ಮಿಡತೆ ಅಂತ ಕೂಡ ಕರೀತಾರೆ. ಇವು ಗೊಂಚಲಿನ ಕಡ್ಡಿಯನ್ನು ಮತ್ತು ಎಳಸಾದಂಥ ಚಿಗುರು ಎಲೆಗಳನ್ನು ಸೀಳ್ತವೆ. ಇದರಿಂದ ಕೆಲವೊಮ್ಮೆ ಕಪ್ಪು ಬಣ್ಣದ ಶಿಲೀಂಧ್ರ ಕೂಡ ಕಂಡುಬರುತ್ತೆ. ಈ ಕೀಟಗಳು ಹೊಳೆಯುವ ರೀತಿಯ ಹಿಕ್ಕೆಯನ್ನು ಹೊರಗಡೆ ಹಾಕ್ತವೆ. ಹೂ ಗೊಂಚಲು ಬಿಡುವಂಥ ಹಂತದಲ್ಲಿ ಇವು ಪ್ರತಿ ಗೊಂಚಲಿನಲ್ಲಿ ನಾಲ್ಕರಂತೆ ಕಾಣಿಸ್ಕೊಂಡ್ರೆ ನಾವು ಸಿಂಪರಣೆಯನ್ನು ಮಾಡಲೇಬೇಕಾಗತ್ತೆ. ಮುಖ್ಯವಾಗಿ ಇವು ಈ ಮೊಗ್ಗು ಹೂಗಳಿಂದ ಮತ್ತು ಎಳೆ ಚಿಗುರಿನಿಂದ ರಸವನ್ನು ಹೀರ್ತವೆ. ಜೊತೆಗೆ ತಮ್ಮ ದೇಹದಿಂದಲೂ ಕೂಡ ಒಂದು ರೀತಿ ಅಂಟಾದ ಪದಾರ್ಥವನ್ನು ಇವು ಹೊರಹಾಕ್ತವೆ. ಇದರಿಂದ ಈ ಜಿಗಿ ಹುಳುವಿನ ಒಂದು ಹಾವಳಿಗೆ ಒಳಗಾದಂಥ ಮರದ ಕೆಳಗಡೆ ನಾವು ಅಂಟನ್ನು ಕಾಣಬಹುದು. ಮುಖ್ಯವಾಗಿ ಇವುಗಳ ನಿಯಂತ್ರಣಕ್ಕೆ ನಾವು ಕೆಲವೊಂದು ರಾಸಾಯನಿಕ ಕೀಟನಾಶಕಗಳನ್ನು ಬಳಸ್ಕೋಬಹುದು, ಅಥವಾ ಬೇವಿನ ಮೂಲದ ಕೀಟನಾಶಕವನ್ನು ಬಳಸ್ಕೋಬಹುದು, ಮತ್ತು ಜೈವಿಕ ಕ್ರಮವನ್ನು ಕೂಡ ಅನುಸರಿಸಬಹುದು. ಮುಖ್ಯವಾಗಿ ಇಮಿಡಾಕ್ಲೋಪ್ರಿಡ್ ಎನ್ನುವಂಥ ಒಂದು ಕೀಟನಾಶಕ ಸಿಗುತ್ತೆ. ಇದು ಇಮಿಡಾಕ್ಲೋಪ್ರಿಡ್ 200 SL ಅಂತ ಸಿಗುತ್ತೆ. ಇದನ್ನು ಪ್ರತಿ ಲೀಟರ್ ನೀರಿಗೆ 0.3 ml ಅಥವಾ 10 ಲೀಟ್ರ್ ನೀರಿಗೆ 3 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ಒಂದು ಮೊಗ್ಗು ಮತ್ತು ಹೂವಿಗೆ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನೊಂದು ಲ್ಯಾಮ್ಡಾ ಸೈಲೋತ್ರಿನ್ ಅಂತ ಒಂದು ಕೀಟನಾಶಕ ಇದೆ. ಇದಾದರೆ ಪ್ರತಿ ಲೀಟರ್ ನೀರಿಗೆ 0.5 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಅಂದರೆ ಪ್ರತಿ 10 ಲೀಟ್ರಿಗೆ 5 ml ಪ್ರಮಾಣದಲ್ಲಿ ಇದನ್ನು ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಬೇವಿನ ಸೋಪನ್ನು ನಾವು ಸಿಂಪರಣೆ ಮಾಡೋದಾದರೆ ಪ್ರತಿ ಲೀಟರ್ ನೀರಿಗೆ 10 gramನಷ್ಟು ಈ ಬೇವಿನ ಸೋಪನ್ನು ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಮುಖ್ಯವಾಗಿ ಈ ಬೇವಿನ ಸೋಪನ್ನು ಬೆಂಗಳೂರಿನ ಹೆಸರಗಡ್ಡದಲ್ಲಿರುವಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ತಯಾರು ಮಾಡಿ ರೈತರಿಗೆ ಒದಗಿಸ್ತಾರೆ. ಇದರ ಪ್ರಯೋಜನವನ್ನು ರೈತ ಬಾಂಧವರು ಪಡ್ಕೋಬಹುದು. ಇನ್ನು ಅಜಾಡಿರೆಕ್ಟಿನಂಥ ಒಂದು ಬೇವು ಮೂಲದ ಕೀಟನಾಶಕ ಸಿಗುತ್ತೆ. ಇದನ್ನು ನಾವು 3000 PPM ಒಂದು ಸಾಂದ್ರತೆ ಇರುವಂಥ ಅಜಾಡಿರೆಕ್ಟಿನನ್ನು ನಾವು ಬಳಸ್ಕೋಬೇಕಾಗತ್ತೆ. ಈ 3000 PPM ಇರುವಂಥ ಅಜಾಡಿರೆಕ್ಟಿನನ್ನು ಪ್ರತಿ ಲೀಟರ್ ನೀರಿಗೆ 3 ml ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಬೆವೆರಿಯ ಬೇಸಿಯಾನ ಅಂತ ಒಂದು ಶಿಲೀಂಧ್ರ ಇದೆ. ಇದನ್ನು ನಾವು ಪ್ರತಿ ಲೀಟರ್ ನೀರಿಗೆ 5 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಆ ಒಂದು ಮೊಗ್ಗು ಮತ್ತು ಹೂಗಳ ಮೇಲೆ ಸಿಂಪರಣೆ ಮಾಡಬೇಕಾಗತ್ತೆ. ಇದರಿಂದ ನಾವು ಈ ಮಾವಿನ ಜಿಗೆ ಹುಳುವನ್ನು ನಿಯಂತ್ರಣ ಮಾಡಬಹುದು. ಇನ್ನು ಹೂ ಬರುವಂಥ ಸಮಯದಲ್ಲೇ ಮತ್ತೊಂದು ಮುಖ್ಯವಾದ ರೋಗ ಅಂದರೆ ಬೂದಿ ರೋಗ ಅಂತ ಅಂದು. ಇದು ಶಿಲೀಂಧ್ರದಿಂದ ಬರುವಂಥ ಗಂಭೀರವಾದಂಥ ರೋಗ. ಎಲೆಗಳು ಮತ್ತು ಈ ಒಂದು ಹೂ ಗೊಂಚಲ ಮೇಲೆ ಇದು ಕಂಡುಬರುತ್ತೆ. ಮೊದಲು ಬಿಳಿ ಬಣ್ಣದ ನೇಯ್ಗೆ ರೂಪದಲ್ಲಿ ಶಿಲೀಂಧ್ರ ಕಾಣಿಸ್ಕೊಳ್ಳುತ್ತೆ. ಆ ಬಳಿಕ ಸೋಂಕು ತಗಲಿದಂಥ ಎಲ್ಲ ಭಾಗಗಳು ಈ ಬಿಳಿ ಬಣ್ಣದ ಪುಡಿಯಿಂದ ಆವೃತವಾಗ್ತವೆ. ಬಾಧಿತವಾದಂಥ ಈ ಮೊಗ್ಗು ಹೂಗಳು ಮತ್ತು ಹಣ್ಣುಗಳು ತಮ್ಮ ಬೆಳವಣಿಗೆಯನ್ನು ನಿಲ್ಲಿಸ್ತವೆ ಮತ್ತು ಹೀಚಿಕಾಯಿ ಆಗಿರುವಾಗಲೇ ಇವು ಉದುರಬಹುದು. ಈ ಒಂದು ಬೂದಿ ರೋಗದ ಹತೋಟಿಗಾಗಿ ನಾವು ನೀರಿನಲ್ಲಿ ಕರಗುವಂಥ ಗಂಧಕವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಇದಕ್ಕಾಗಿ ನಾವು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಪ್ರಮಾಣದಲ್ಲಿ ಈ ಗಂಧಕವನ್ನು ಬೆರೆಸ್ಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಸರ್, ABARK ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ABARK ಕಾರ್ಡ್ ಏನಾದ್ರೂ ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದು ಇಂದಿನ ಕೃಷಿ ರಂಗ. ಆಕಾಶವಾಣಿ ಬೆಂಗಳೂರು, ಸಮಯ 6:48. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ನಾಳೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಈ ಸಂಜೆ 6:30 ಅವಲೋಕನ, 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ ಕೇಳಲಿದ್ದೀರಿ. 7:02 ಜಾಲಿ ರೈಡ್ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 9:05 ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ. ಒಡಿಶಾದ ಭುವನೇಶ್ವರದಲ್ಲಿ ನಡೆದ ರಾಷ್ಟೀಯ ಪ್ಯಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಪದಕ ವಿಜೇತರಾದ ಅನುಷಾ, ಪಲ್ಲವಿ ಮತ್ತು ಕಮಲಾಕ್ಷಿಯವರೊಂದಿಗೆ ಮಾತುಕತೆ. 9:30 ರಾಷ್ಟೀಯ ಭಾಷಣ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:05 ನಾಟಕ ಅಂತಃಕರಣ, ರಚನೆ HK ಅನಸೂಯ ಸಂಪತ್, ನಿರ್ದೇಶನ ಗಾಯತ್ರಿ ಪ್ರಭಾಕರ್. 10:35 ತೂಗುಮಂಚ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಂಟಿ, ABARK ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಹೌದು ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ